ಯಾರು ಫ್ರೆಂಡು ಯಾವ್ದು ನಿನ್ನ ಬ್ರ್ಯಾಂಡು ಹಾಕೋಣ ಗುಂಡು ಜೊತೆಗೆ ಸೇರಿದಂಡು ಎಂಚನ್ನು ನೂರು ಕಳೆಯುತ್ತೈತೆ ಬಾರು ಟೈಟಾಗೋ ಮುಂಚೆ ಎಲ್ರು ಒಳ್ಳೆಯವ್ರೆ ಕುಡಿಮಗ ಎಲ್ರು ಒಳ್ಳೆ